ಅವ್ರ ಏನು ಮೆಕ್ಕೆಜೋಳ ಇಂಥವು ಶೇಂಗಾ ಹಾಕ್ತವ್ರಿ, ಮುಂಗಾರಿಯಾಗ ಬೀಜಕ್ಕೆ ಬರ್ತಾವ ಅಂತೇಳಿ. ಮತ್ತೆ ಈಗ ಏನೈತಿ, ಒಳ್ಳೆ ಒಂದು ಎರಡು ಎಕರೆ ಹಾಕ್ಯಂತವ್ರಿ. ಈಗ ಬೇಸಿ ಅದಾವ್ರಿ, ಈಗ ಬೇಸಿ ಹಾಂ ಬೇಸಿ ಅದಾವ. ಈಗ ನೆಲ್ ಬೆಳಿತೀರಿ, ಭತ್ತ ಹಾಕ್ತೀರಿ, ಶೇಂಗಾ ಹಾಕ್ತೀರಿ, ಮತ್ತೇನು ಬೆಳಿತೀರಿ? ಒಂದಿಟ್ಟು ಹೂವಿನ ಕಂಟಿ ಹಚ್ಚಿರಿ, ಮಲ್ಲಿಗೆ ಹೂವಿನ ಕಂಟಿ. ಮಲ್ಲಿಗೆ ಹೂವಿನ ಕಂಟಿ ಹಚ್ಚಿರಿ, ಮತ್ತೆ ಒಂದಿಟ್ಟು ಕಲಂಗಡಿ ಮಾಡಿದ್ದೀವ್ರಿ. ಕಲಂಗಡಿ ಮಾಡಿದ್ರೆ ಮಾಡ್ತಾ ಇದ್ರಿ? ಮಾಡಿದ್ದೀವ್ರಿ, ಮನೆ ಕಾಡಿ ತಿಂದು ಹೋಗ್ಬಿಟ್ಟವ್ರಿ ಅವನು. ಅಯ್ಯೋಯ್ಯೋ, ನಿಮ್ಮ ಕಡೆ ಕರಡಿಗಳಿದಾವ? ಜಗ್ಗದವ್ರಿ ಅವು. ಅಯ್ಯೋ, ಹ್ಞೂ ಹ್ಞೂ. ದಿನ ಒಂದು ಹತ್ತನ್ನೆರಡು ಬರ್ತಾವ್ರಿ ಅವು ಹೊಲ್ದಾಗ. ಓ ಹೋ ಹೋ. ಮತ್ತೆ ಅವ್ನು ಎಷ್ಟಂತಂತ ಕಾಯ್ತಾರ್ರಿ? ಚಚ್ಚು, ಹ್ಞೂ. ಹಿಂಗೆ ಹಾಕವ್ರಿ ಅವು. ಈ ಕಲಂಗಡಿ ಕರಡಿ ಪಾಲಾಯ್ತು. ಹಾಂ, ಕರಡಿ ಪಾಲ ಆತ್ರಿ ಅದು. ಅಷ್ಟು ಹಾಳಾಯ್ತು? ಹಾಂ, ಅಷ್ಟು ಹಾಳಾತ್ರಿ ಅದು. ಮತ್ತೆ ಈಗ ಅದಕ್ಕೇನೋ ಪರಿಹಾರ ಸಿಗ್ತ ನಿಮ್ಗೆ? ಕೊಟ್ಟಾರ್ರಿ ಅಲ್ಲಿ, ಇದಕ್ಕೆ ಅರಣ್ಯ ಇಲಾಖೆ ಕೊಟ್ಟು ಬಂದರ್ರಿ. ಕಂಪ್ಲೇಂಟ್ ಕೊಟ್ರಿ? ಹ್ಞೂ ರೀ. ಹಾಂ ಹಾಂ. ಅವರು ಬಂದು ಫೋಟೋ ತಕ್ಕಂದಾಗ್ಯಾರ ರೀ. ಹೌದಾ? ಹ್ಞೂ ರೀ. ಇದು ಯಾವಾಗಲೂ ಹಿಂಗೆ ಆಗ್ತದ? ಹಾಂ, ಕಲಂಗಡಿ ಸೀಸನ್ ಮಂದಿ ಮಾಮೂಲು ರೀ, ಅದು ಆಗತ್ತಾಗ. ಕರಡುಗಳೆಲ್ಲ ಜೀವನ ಮಾಡ್ಬೇಕಲ್ಲ, ಬದುಕಬೇಕಲ್ವ? ಅವು ಸಹಿತ ಅವಕ್ಕೆ ಆಹಾರ ಬೇಕು. ಅವಕ್ಕೂ ಬೇಕ್ರಿ, ನಮಗೂ ಬೇಕು. ಬೇಕು. ಈಗ ಅವತ್ತಿಂದಾಗ ನಮ್ಗೇನು ಸಿಗಲ್ರಿ ಅದ್ರಾಗ. ಪರಿಹಾರ ಸಿಗ್ತಾ ನಿಮಗೆ ಇದಕ್ಕೆ? ಅದು ಕೇಟ್ ಸಿಗುತ್ತೆ, ಮತ್ತೆ ಕೊಟ್ರ ಮತ್ತೆ ಕೇಟ್ರ ರೇಟ್ ಸಿಗುತ್ತಾ? ಎಷ್ಟು ಸಿಗ್ತು ನಿಮಗೆ? ಎಷ್ಟು ಸಿಗುತ್ತೆ, ಇನ್ನೂ ಕೊಟ್ಟೆ ಅಲ್ರಿ. ಈಗ ಮೊನ್ನೆ ಸರಿ ತಿಂದವ್ರಿ ನಾವು. ಮೊದ್ಲೆಲ್ಲ ಹಿಂಗೆ ಆಗಿತ್ತಾ? ಏ ಆಗಿಲ್ರಿ, ಹಂಗ ಸುಮ್ಮನೆ ಸ್ವಲ್ಪ ತಿಂದು ಹೋಗಿದ್ದೀರಿ, ಹೋಗ್ಲಿ ಬಿಡ ಅಂತ ಬಿಟ್ಟು ಬಿಡ್ತಿದ್ವಿ. ಈಗ ಮೊನ್ನೆ ಪ್ಲಾಟೇ ಪ್ಲಾಟ ಲಾಸ್ ರೀ. ಓ, ಅಷ್ಟು ಹಾಳು? ಹ್ಞೂ ರೀ. ಓಹೋ, ಎಷ್ಟು ಎಕರೆ ಮಾಡಿದ್ರಿ ನೀವು? ಒಂದು ಅರ್ಧ ಎಕರೆ ರೀ. ಅರ್ಧ ಎಕರೆ ಪ್ಲಾಟ್ ಮಾಡಿದ್ರಿ? ಈ ಕಲಂಗಡಿ ಬೆಳೆದಿದ್ದು ಅಂತತ್ರಿ? ಕಲಂಗಡಿ ಬೆಳೆದಿದ್ದು, ಕಲಂಗಡಿ ಮಾರಕನ ಬೀಜ ಮಾಡಕ? ಬೀಜ ಮಾಡಾದ್ರಿ. ಓಹೋ, ಬೀಜ ಮಾಡಿ ಬೀಜ ಕೊಡೋರಿ ಅವು. ಓಹೋ. ಈಗ ನಿಮ್ಗೆ ಈ ತರದೇನು ಕಲಂಗಡಿ ಬೀಜ ಉತ್ಪಾದನೆ ಮಾಡೋದಕ್ಕೆ ಕಂಪ್ನಿ ಜೊತೆಗೆ ಏನಾದ್ರೂ ಒಂದು ಒಪ್ಪಂದ ಆಗ್ತದ? ಏನೇನು ಒಪ್ಪಂದ ಆಗ್ತದೆ? ಒಪ್ಪಂದ ಪಪ್ಪಂದ ಅವು ಗಂಡ್ಮಕ್ಳಿಗೆ ಗೊತ್ತ್ರಿ, ಅವ್ರು ಮಾಡ್ತಾರೆ. ಹ್ಞೂ ರೀ. ಅವ್ರ ಸಂಬಂಧ ಮಾಡೋದು, ನಾವು ಕ್ರಾಸ್ ಮಾಡೋದು, ಚಿಗರ್ ತೆಗಿಯೋದು, ಕಳೆ ತೆಗಿಯೋದು. ಓಹೋ. ಇಂಥದ್ದು ನಮ್ದು ರೀ ಅದು. ಅವ್ರದ್ದು ಹೊರಗಡೆ ವ್ಯವಹಾರಿಕ ಅವ್ರದ್ದು? ಅವ್ರದ್ದು ರೀ. ಹೊಲದಲ್ಲೆಲ್ಲ ಹೆಣ್ಮಕ್ಳದೇ ಕೆಲಸ ಮಾಡ್ತಾರೆ ನಾವು. ಹ್ಞೂ ಹ್ಞೂ. ಈಗ ಕಲ್ಲಂಗಡಿಯಲ್ಲಿ ಬೀಜೋತ್ಪಾದನೆ ಮಾಡಬೇಕು ಅನ್ನೋದಾದರೆ ಏನೇನು ಕೆಲಸಗಳು ಶುರುವಾಗ್ತವೆ ಮೊದಲಿಂದಲೂ? ಮೊದಲಿಂದ ಸ್ವಲ್ಪ ವಿವರಿಸಿ ಹೇಳ್ರಲ್ಲ ಹೆಂಗೆ. ಫಸ್ಟ್ ಹೊಲ ಹೊಡಿಸ್ತಾರ್ರಿ. ಹ್ಞೂ. ಹೊಲ ಹೊಡಿಸಿ ಬೆಡ್ ಹೊಡಿಸ್ತಾರ್ರಿ. ಅವಕ್ಕ ಗೊಬ್ಬರ ಹಾಕ್ತಾರ್ರಿ. ಗೊಬ್ಬರ ಹಾಕಿ ಸೀಟ್ ಹಾಕ್ತಾರ್ರಿ. ಸೀಟ್ ಹಾಕಿ ಓಲ್ ಹಾಕ್ಬೇಕ್ರಿ. ಓಲ್ ಹಾಕಿ ಬೀಜ ಊರ್ಬೇಕ್ರಿ. ಬೀಜ ಊರಿಂದ ಆಮೇಲೆ ಅರಿ ಬಂದಿಂದ ಪಿಂಚಿಂಗ್ ಮಾಡ್ತಾವ್ರಿ ಸ್ವಲ್ಪ. ಈಗ ನಿಮ್ಗೆ ಲೈನ್ ಮಾಡಿರ್ತೀರಲ್ಲ, ಎಷ್ಟೆಷ್ಟು ಅಂತರ? 6 ಫೂಟ್ 5 ಫೂಟ್ ರೀ ಇರ್ತಾವ್ರಿ ಅವು ಅಂತರ. ಹ್ಞೂ ರೀ. ಬೀಜದಿಂದ ಬೀಜಕ್ಕೆ 1.5 ಫೂಟ್ 2 ಫೂಟ್ ಹಿಂಗಿರ್ತಾರೆ ಅದು. ಅಷ್ಟು ಸಾಕು ಇರ್ತದೆ. ನಾವು ಸ್ವಲ್ಪ ಸಣ್ಣ ಜಮೀನ್ದಾರ್ರಿ, 1 ಫೂಟ್ ನೋಲಿನ ಡ್ರಿಪ್ ಬರ್ತಾವ್ರಿ, ಅವನಾಕಿ ಓರ್ತಾವ್ರಿ ಅವನು. ಹಂಗಾದ್ರೆ ಹೊಲ ಭಾಳ ಹೋಗಲ್ರಿ, ನೀರು ಭಾಳ ಹೋಗಲ್ರಿ. ಸರಿ, ಈಗ ನೀವೇನು ಕಲ್ಲಂಗಡಿ ಬೀಜೋತ್ಪಾದನೆ ಮಾಡ್ತಿರಲ್ವಾ, ಗೊಬ್ಬರ ಕೊಡಬೇಕಲ್ಲ ಅಂತ ಹೇಳಿದ್ರಿ. ಈಗ ನೀವು ಬೀಜೋತ್ಪಾದನೆ ಮಾಡೋದಕ್ಕಾಗಿನೇ ಬೆಳೀತಾ ಇರೋದ್ರಿಂದ ಕೊಟ್ಟಿಗೆ ಗೊಬ್ಬರ ಹೆಚ್ಚು ಕೊಡ್ತಿರೋ ಅಥವಾ ಅವ್ರು ಯಾವುದೋ ಅಂಗಡಿ ಗೊಬ್ಬರ ಹೇಳ್ತಾರೆ ಇದನ್ನ ಹಾಕಿ, ಅಂಗಡಿ ಗೊಬ್ಬರನ ಹೇಳ್ತಾರೆ, ಅದನ್ನ ಜಾಸ್ತಿ ಬಳಸ್ತೀರಾ? ಹಾ ರೀ. ಮತ್ತೆ ಡ್ರಿಪ್ ಗೊಬ್ಬರ, ಪೊಟಾಸ್ ಹಾಕ್ರಿ, ಸಿಎನ್ ಹಾಕ್ರಿ ಅಂತ ಬರ್ತಾರ್ರಿ. ಅವರೇ ಬರ್ತಾರೆ? ಹಾ ರೀ. ಅವ್ರು ನೋಡಿ ಹೇಳ್ತಾರೆ? ಅವ್ರು ನೋಡಿ ಹೇಳ್ತಾರೆ, ನಾವು ಅದಕ್ಕೆ ಅವ್ರು ಹೇಳಿದ್ ತಂದು ಹಾಕ್ಬೇಕ್ರಿ. ಅವರೇ ಎಲ್ಲ ಇದನ್ನ ಕೊಡ್ತಾರ ನಿಮಗೆ? ಇಲ್ರಿ, ಕೊಡಗಲ್ಲ. ಅವ್ರು ಹೇಳೋಕಾರ್ರಿ, ಮತ್ತೆ ಅದನ್ನ ತಗೊಂಬಂದ ಅವ್ರಿಗೆ ತೋರಿಸಿ ಹೊಡಿಬೇಕ್ರಿ ನಾವು. ಖರ್ಚೆಲ್ಲ ನಿಮ್ದೇ? ಹಾ ರೀ, ಖರ್ಚು ನಮ್ದು. ಬೀಜೋತ್ಪಾದನೆಯ ಎಲ್ಲ ಖರ್ಚು ವೆಚ್ಚಗಳು ನಿಮ್ದೇ? ನಮ್ದಾರೆ. ಅವ್ರೇನು ಬೀಜ ಮಾತ್ರ ಖರೀದಿ ಮಾಡ್ಕೊಂಡು ಖರೀದಿ ಮಾಡ್ತಾರೆ, ಅದ್ರ ಗುಣಮಟ್ಟ ಹೇಗಿರ್ಬೇಕಂತ ಅವ್ರು ನಿರೀಕ್ಷೆ ಮಾಡ್ತಾರೆ. ಬೀಜ ಕ್ವಾಲಿಟಿ ಚೆನ್ನಾಗಿರ್ಬೇಕು. ಅದ ಮತ್ತೆ ಜೋಳ ತೆಗಿಬೇಕ್ರಿ, ಡೊಂಕ ಬೀಜ ತೆಗಿಬೇಕ್ರಿ, ಕರನದ್ರ ತೆಗಿಬೇಕ್ರಿ, ಕರಂದರ್ದಾಗ ಬೆಳನದ್ರ ತೆಗಿಬೇಕ್ರಿ. ಓ, ಹಂಗೆ. ಓ, ಇಷ್ಟೆಲ್ಲ ಕೆಲಸಗಳು ಇರ್ತದೆ. ಈಗ ಎಷ್ಟು ತಿಂಗಳ ಅವಧಿ ಕೆಲಸ ಇದು? ಅದು ಒಂದು 3 ತಿಂಗಳ ರೀ. 3 ತಿಂಗಳ ಪ್ರೋಸೆಸ್? ಹಾ ರೀ, 3 ತಿಂಗಳ. ಬೀಜ ನಾಟಿ ಮಾಡಿದ ಮೇಲೆ ಏನೇನು ಆರೈಕೆ ಶುರುವಾಗ್ತದೆ? ಎಷ್ಟು ದಿನದಲ್ಲಿ ನೀರು ಕೊಡೋದು? ಅವು ನೀರು ಬಿಡೋದು ಬೀಜ ಉರಿಸಿದ ದಿವಸ ನೀರು ಬಿಡ್ತಾರ್ರಿ. ಹಂಗ 2 ದಿನಕ್ಕ 3 ದಿನಕ್ಕ 4 ದಿನಕ್ಕ. ಹನಿ ನೀರಾವರಿ ಬಳಸ್ತೀರಿ? ಹ್ಞೂ ರೀ. ಹನಿ ನೀರು ಹರಿಸೋದೇನು ಇಲ್ರಿ. ಅವು ಶೇಂಗಾ ಕಷ್ಟ ರೀ ನೀರು, ಮೆಕ್ಕೆಜೋಳ ಕರೆ ನೀರು ರೀ, ಇವು ಭತ್ತಕ್ಕ ಹಂಗ ಮಡಿ ಮಾಡಿ ಬಿಟ್ಬಿಡ್ತಾವ್ರಿ. ಇವು ಕಷ್ಟ ರೀ ನೀರು. ಈ ಇದರಲ್ಲಿ ಏನಾದರೂ ರೋಗಗಳು ಇರ್ತಾವ? ಕಲಂಗಡಿ ಬೀಜ ಬೀಜೋತ್ಪಾದನೆ ಮಾಡ್ತಿರಲ್ಲ, ಹಾ ಇರ್ತ್ರಿ ರೋಗ, ವೈರಸ್ ಬರ್ತ್ರಿ ಅದಕ್ಕೆ. ಹೌದ್ರಿ? ಹ್ಞೂ ರೀ. ಅದಕ್ಕೆಲ್ಲ ಏನು ನಿಮ್ಗೆ ಇದೆಲ್ಲ ಮಾಡಿರ್ತಾರಲ್ವಾ? ಇಲ್ರಿ, ಮೆಸ್ ಹಾಕಲ್ಲ. ಮೆಸ್ ಹಾಕಲ್ಲ? ಟಮಾಟಿ ಚಿಲ್ಲಿ ಮೆಸ್ ಹಾಕ್ತಾರೆ. ಇದಕ್ಕೆ ಹಾಕಲ್ಲ? ಇಲ್ರಿ, ಅದಕ್ಕೆ ಎಷ್ಟಂತ ತರ್ಬೇಕ್ರಿ ಮೆಸ್? ಓಹೋ, ಹಾಕಲ್ರಿ ಅದಕ್ಕೆ. ಓಹ್, ಟಮಾಟಿ ಆದರೆ ಹಾಕ್ತಾರೆ. ನೀವು ಟಮಾಟಿ ಬೀಜ ಮಾಡ್ಯಾ ಬಿಟ್ಟಿವ್ರಿ? ಟಮಾಟಿ 25 ವರ್ಷದಿಂದ ಪ್ಲಾಟ ಮಾಡ್ಕೊಂತ ಬಂದಿವಿ. ಬರೀ ಬೀಜ ಉತ್ಪಾದನೆ ಮಾಡ್ಕೊಂತ ಬರೀ ಅದನ್ನ ಮಾಡಿವ್ರಿ ನಾವು. ಈಗ ಮಾಡೋದಾಗಲ್ಲ ಅಂತೇಳಿ ಒಂದು ಮಕ್ಕಳು ಗಂಡ ಮನೆಗೆ ಹೋಗ್ಬಿಟ್ರೆ, ಮಗ ಓದಕತ್ತೇನ್ರಿ, ನಾವಿಬ್ರ ಏನ್ ಮಾಡೋದಾಗತ್ತ ರೀ ಅವನು? ಓಹೋ, ಹಂಗಾಗಿ ಸೇರ್ಸ್ಬಿಟ್ಟವ್ರಿ. ಈಗ ಸ್ವಲ್ಪ ಮಲ್ಗಿನ ಕಂಟೆ ಹೆಚ್ಚಿಗಿಂದ್ರಿ. ನಾವು ಗಂಡ ಹೆಂಡತಿ ಜೀವನ ಅದ್ರ ಮೇಲೆ ರೀ, ಮತ್ತೆ ಎತ್ತನ ಅದಾವ ರೀ, ಒಂದೇಮ್ಮಿ ಐತ್ರಿ, ಮಾಡ್ಕೊಂಡು ಹೋಗ್ರಿ. ನಾವು ಈಗ ನೀವೇನು ಕಲಂಗಡಿ ಬೀಜೋತ್ಪಾದನೆ ಹೇಳ್ತಾ ಇದ್ರಲ್ಲ, ಹ್ಞೂ, ಒಂದು ಅರ್ಧ ಎಕರೆ ಬೆಳೀತಾ ಇದ್ರಿ ಅಂತ ಇಟ್ಕೊಳ್ಳಿ, ಹ್ಞೂ, ಎಷ್ಟು ಖರ್ಚು ಬರುತ್ತಮ್ಮ ಅದಕ್ಕೆ? ಖರ್ಚು ಒಂದು 30-35 ಸಾವಿರ ಬರ್ತಾರೆ. ಖರ್ಚು ನಾವು ಮನೆಯವ್ರು ದುಡಿದ್ರೂ ಅಷ್ಟು ಬರ್ತಾರೆ ಅದು. ಓಹ್, ನೀವೇ ಕೆಲಸ ಮಾಡಿದ್ರು, ಬರೇ ಗೊಬ್ಬರ ಔಷಧಿ ಇದಕ್ಕೆಲ್ಲ ಕಾರ್ಮಿಕರ ಖರ್ಚು ಇವೆಲ್ಲ ಸೇರಿ ಒಂದು 30-35 ಸಾವಿರ ಬರ್ತಾರೆ? ಓಹೋ, ಸೊ ಈಗ ಅಷ್ಟು ಖರ್ಚು ಬಂತು ಅಂದಮೇಲೆ ಬೀಜೋತ್ಪಾದನೆ ಆದಮೇಲೆ ಎಷ್ಟು ಕೆ ಜಿ ಬೀಜ ನಿಮ್ಮಲ್ಲಿ ಸಿಗ್ತದೆ? ಅದು ಅರ್ಧ ಎಕರೆಯಲ್ಲಿ ಏನು ರೇಟ್ ಸಿಗ್ತದೆ? ಅದು ಲಾಭ ಆಗ್ತದೆಯಾ? ಹೇಗೆ ಆಗತ್ತೆ ರೀ? ಚಲೋ ಬಂತಂದ್ರೆ ಲಾಭ ಆಗತ್ತೆ ರೀ. 2,000-2,500 ರೂಪಾಯಿ ಕೆ ಜಿ ಹಾಕ್ತಾರೆ ರೀ. ಮತ್ತೆ ಈಗ ಅದು ಒಂದು 50 ಕೆ ಜಿ ಬಂತಂದ್ರೆ ಅರ್ಧ ಖರ್ಚಾಗತ್ತೆ ರೀ, ಅರ್ಧ ನಮ್ಗೆ ಉಳಿತ್ರಿ. 50 ಕೆ ಜಿ ಬರ್ತದೆ, ಜಾಸ್ತಿ ಬರ್ತದೆ? ಬರ್ತ್ರಿ, 50-60 ಹಂಗಾರಿ. ಅದು ಈ ಕಾಳು ತಿಂತ ನಾಯಿ ತಿಂತ ಅಂದ್ರೆ ಮತ್ತೆ ಅರ್ಧಕ್ಕರ್ಧ ಹೋಗೇ ಬಿಡ್ತ್ರಿ. ಅದು ನಾಯಿಗಳು ಬರ್ತಾವ? ಎಲ್ಲವೂ ತಿಂತಾವ್ರಿ ಅವನ. ಹೌದಾ? ಹ್ಞೂ, ನಾಯಿ ತಿಂತಾವ್ರಿ, ಅಳಿಲು ತಿಂತಾವ್ರಿ. ಅಳಿಲು? ಓಕೆ, ಗೊತ್ತು. ಎಲ್ಲವೂ ತಿಂತಾವ್ರಿ, ನಾಯಿಗಳು ಬಂದು ನಾಯಿನ ತಿಂತಾವ್ರಿ. ಹೌದ್ರಿ? ಹ್ಞೂ, ಭಾಳ ಸ್ವೀಟ್ ಇರುತ್ತಲ್ರಿ ಹಣ್ಣು, ತಿಂತಾವ್ರಿ. ಕಲ್ಲಂಗಡಿ ಬೆಳೆಯೋದು ಕಷ್ಟ ಐತೆ? ಕಷ್ಟ ಐತ್ರಿ. ಮತ್ತೆ ಮನ್ಯಾಗ 4 ಮಂದಿ ಇದ್ನಪ್ಪ ಅಂದ್ರೆ ಏನು ಅನ್ಸಲ್ರಿ, ಕಾಯ್ತಾರ ನಿರಂತರ ಕಾಯ್ಬೇಕು. ಹ್ಞೂ, ಯಾಕೆ ಇರ್ಬೇಕ್ರಿ ಮತ್ತೆ ಅಲ್ಲಿ? ಈ ತಂತಿ ಬೇಲಿ ಆ ಥರದ ಏನಾರು ಹಾಕೋಬೋದಲ್ಲ? ತಂತಿ ಬೇಲಿ ಎಲ್ಲಿ ತನ ಹಾಕ್ತಿರ್ರಿ? ತಂತಿ ಬೇಲಿ ನೀ ನಮ್ಮ ಮನೆ ಹೊಲ ಆದ್ರಂತ ಸ್ವಲ್ಪ ಹಾಕ್ಯಂತವ್ರಿ. ಈಗ ಮತ್ತೆ ನಮ್ಮ ಸ್ವಲ್ಪ ಹಾಕ್ತಿರಿ, ಮತ್ತೆ ಈಜಿಗೆ ಹಾಕಿಂದಿರ್ತ ಅವ್ರಲ್ಲಿ ಹಾಕಕ್ಕಾಗಲ್ಲ ಅಲ್ರಿ. ಅವ್ನು ಲೀಸಿಗೆ ಹಾಕೊಂಡು ಮಾಡ್ತಾ ಇದ್ರಿ? ಹ್ಞೂ. ಮನೆ ಹೊಲ ಎಷ್ಟಿದೆ? ಮನೆ ಹೊಲ 2 ಎಕರೆ ಐತ್ರಿ. ಈಗ 2 ಎಕರೆ ಕಡಲೆ ಹಾಕ್ಬಿಟ್ಟಿವ್ರಿ. ಮತ್ತೆ ಏನರ ಬೇರೆ ಸಿಡ್ಸಿನ ಬಂದ್ರೆ ಮಾಡಕ್ಕಿಲ್ಲ ಅಲ್ರಿ. ಹ್ಞೂ, ಅದಕ್ಕೆ ನೀವು ಬೇರೆಯವರು ಹೊಲ ಲೀಸಿಗೆ ಹಾಕೊಂಡ್ರಿ. ಇದು ಹೆಂಗಮ್ಮ ಸಿಸ್ಟಮ್? ಲೀಸಿಗೆ ಹಾಕೊಂಡ್ರೆ ಭೂಮಿಯವ್ರಿಗೆ ಏನು ಕೊಡಬೇಕು? ಭೂಮಿಯವ್ರಿಗೆ ವರ್ಷಕ್ಕೆ 13,500, 14,000, 15,000 ಆಸ್ತಿ ಹೆಂಗೆ ಹಾಕ್ತಾರೆ. ಹ್ಞೂ, ಎಕರೆಗೆ ಇಲ್ರಿ. ಈಗ 2 ಎಕರೆ ಹಾಕಿದ್ದೀವ್ರಿ ನಾವು, 13,500 ಕೊಡ್ತೇವೆ ಒಂದು ವರ್ಷಕ್ಕೆ. ಆ 2 ಎಕರೆಯಲ್ಲಿ ನೀವು ಏನು ಬೇಕಾದ್ರೂ ಬೆಳೆ ಬೆಳಿಬೋದು. ಹ್ಞೂ ರೀ, ಮೊನ್ನೆ ಕಲಂಗಡಿ ತಕ್ಕಂದೇವ್ರಿ, 40 ಕೆಜಿಗೆ ರೀ, 43 ಕೆಜಿ. ಅದ್ರಾಗ ಮಡಿಕೆ ಊರಿವ್ರಿ, ಒಂದಿಟ್ಟು ಅಲಸಂದಿ ಊರಿವ್ರಿ. ಮತ್ತು ಅದು ಮ್ಯಾಗಳು ಏನರ ಅವು ಇವು ಸಣ್ಣ ಪುಟ್ಟ ಬಂದು ಹೊತ್ಕೊಂಡು ಹೋಗ್ರಿ ಅವು ಖರ್ಚಿಗೆ. ಸೊ ಈಗ ನಿಮಗೆ ಬೀಜೋತ್ಪಾದನೆಯಿಂದ ಲಾಭ ಇದೆ, ಆದರೆ ಹೆಚ್ಚು ಕಾಳಜಿ ಮಾಡಲೇಬೇಕು. ಮಾಡಬೇಕು, ಅದೊಂಥರ ICU ಇದ್ದಂಗೆ. ಹಾಂ, ಮಾಡ್ಬೇಕ್ರಿ. ಮತ್ತೆ ನಾವು ಆರಾಮಲ್ಲಿ ಕುಂತ್ಕೊಂಡು ನಮಗೆ ಬಾ ಅಂದ್ರೆ ಬರಲ್ರಿ, ಬರಲ್ರಿ, ದುಡಿಬೇಕು ನಾವು. ಕ್ರಾಸಿಂಗ್ ಮಾಡೋ ವಿಧಾನಗಳ ಬಗ್ಗೆ ಸ್ವಲ್ಪ ವಿವರಿಸಿ, ಯಾವ ಟೈಮಲ್ಲಿ ಮಾಡ್ತೀರಿ ಕ್ರಾಸಿಂಗ್? ಅವು ಮಗ್ಗಿ ಬರ್ತಾವ್ರಿ, ಅಲ್ಲೇ ಚಿಗರ್ ತೆಗೆದು ಎಲ್ಲ ಇದು ಮಾಡಿಂದ ಅವಾಗ ಅವನ್ನ ಒಂದೊಂದು ಮಗ್ಗಿ ಸುಲ್ದು ಹಾಕೋ ಬರ್ತಾವ್ರಿ. ಒಂದೊಂದು ಹಂಗ ಬೆಳಗ್ಗೆ ಮಗ್ಗಿ ಸುಲ್ದು ಪೌಡ್ರ್ ಕೂಡ ಬರ್ತಾವ್ರಿ. ಅವು ಎಲ್ಲ ನಾನಾ ಥರ ಅದಾವ್ರಿ. ಅಂದ್ರೆ ಅದು ನ್ಯಾಚುರಲ್ ಆಗಿ ಅರಳಿದಾಗ ಕ್ರಾಸಿಂಗ್ ಮಾಡಲ್ಲ? ಹಂಗನ ಐತ್ರಿ, ಮಗ್ಗಿದ್ದಾಗ ಸುಲ್ದು ಪ್ಯಾಕೆಟ್ ಹಾಕೋ ಅದಾವ್ರಿ. ಎರಡು ಇದೆ, ಯಾವುದು ಸೂಕ್ತ? ಇದು ಬೆಳಗ್ಗೆ ಹೂವಳ್ಳಿಂದ ಪೌಡ್ರ್ ಕೊಡ್ತೇವಲ್ರಿ, ನಮ್ಗೆ ಅದ ಅಳವರ್ ಅನಿಸ್ತೈತಿ. ಯಾಕಂದ್ರೆ ಒಂದು ಲೇಬರ್ ಕಮ್ಮಿ ಹೋಗ್ತಾವ. ಕಮ್ಮಿ ಹೋಗ್ತಾವ? ಹ್ಞೂ ರೀ. ಇದು ಸುಲಿಯೋದಂದ್ರೆ ಇವತ್ತು ಸುಲಿಬೇಕ್ರಿ, ಬೆಳಗ್ಗೆ ಪೌಡ್ರ್ ಕೊಡ್ಬೇಕು, ಅದಕ್ಕೆ ಮತ್ತೆ ಡಬಲ್ ಆಳ. ಸುಲ್ದ ಮೇಲೆ ಪೌಡ್ರ್ ಕೊಡೋಕ್ಕಾಗಲ್ಲ? ಇಲ್ಲ, ಸುಲ್ದ ಕೂಡಲೆ. ಹಾಂ, ಇಲ್ರಿ. ಹಾಂ, ಮತ್ತೆ ಅವ್ನು ಹಂಗೆ ಸುಲ್ದಗಟ್ಲೆ ಪೌಡ್ರ್ ಕೊಟ್ಟರೆ ಅವ್ರು ಸೆಗಿತಾರ್ರಿ. ಓಹೋ, ಹಂಗದಾರ್ರಿ. ಸೊ ಅದು ಅರಳಿದ ಮೇಲೇ ಅದ ಒಂದು ಸ್ವಲ್ಪ ಮನಸ್ತೈತೆ ರೀ, ರೇಟ್ ಕಮ್ಮಿ ಇರ್ತಾರೆ. ಆ ಪೌಡ್ರ್ ಎಲ್ಲ ಎಲ್ಲಿಂದ ತೆಗ್ದಿರ್ತೀರಿ? ಪೌಡ್ರ್ ಗಂಡು ಕೊಡ್ತಾರ್ರಿ, ಮಗ್ಗಿ ಕೊಡ್ತಾರೆ. ಹ್ಞೂ ರೀ, ಗಂಡು ಮಗ್ಗಿಯಾಗಿ ಬೇರೆ ಕೊಡ್ತಾರ್ರಿ. ಅವನ ಹೆಣ್ಣು ಬೇರೆ ಕೊಡ್ತಾರೆ. ಅರ್ಧ ಎಕರೆಗೆ ಎಷ್ಟು ಬೇಕಾಗುತ್ತೆ ಅದು? ಅವನ್ 4-5 ಸಾಲ ಹಚ್ಚಿರ್ತಾವ್ರಿ. ಗಂಡು ಮಗ್ಗಿ ಬರ್ತಾವ್ರಿ ಅವ್ನು. ಅದೇ ಗಂಡು ಮಗ್ಗಿ ಮಗ್ಗಿ ಎರಿತೀವ್ರಿ. ಆ ಮಗ್ಗಿನ ಅದಕ್ಕೆ ಕ್ರಾಸ್ ಮಾಡ್ತೀವಿ. ಹಾಂ ರೀ, ಮುಂಜಾನೆ ಎದ್ದು ರಾತ್ರಿ ಕಟ್ಟಿಡ್ಬೇಕ್ರೆ, ಕಟನ ಇರ್ಬೇಕು, ಒದ್ದೆ ಇರ್ಬೇಕು ಮಾಡಿ ಆ ಮಗ್ಗಿಗಳನ್ನು. ಹಾಂ ರೀ, ಮುಂಜಾನೆ ಎದ್ದು ಅವು ಅಳ್ಳಿರ್ತಾರೆ, ಮಗ್ಗಿ ಹೊಟ್ಟೆ ಹೊಡೆದಿರ್ತ, ಅದನ್ನ ಸುಲ್ದಿರ್ತಾವಲ್ರಿ, ಅದಕ್ಕೆ ಪೌಡ್ರ್ ಹಚ್ಚಬೇಕು. ಓಹೋ, ಈಗ ಇದು ಗಂಡು ಇದು ಹೆಣ್ಣು ಅಂತ ಅದ್ರಾಗ ಹೆಂಗ್ ಡಿಸೈಡ್? ಅಂದ್ರೆ ಬೇರೆ ಬೇರೆ ಹೆಚ್ಚಿರ್ತಾರೆ, ಗಂಡು ಸ್ವಲ್ಪ ಇರ್ತಾರೆ. ಇದೆಲ್ಲ ಕೆಲಸ ಮಾಡುವಾಗ ಅವ್ರು ಇರ್ತಾರೆ? ಇರ್ಗಲ್ರಿ, ನಾವು ನಿಮ್ಗೆ ಗೊತ್ತಾಗ್ತದೆ. ಹ್ಞೂ ರೀ, ನಮ್ಗೆ ಗೊತ್ತಾಗತ್ತೆ ರೀ. ಅಂದ್ರೆ ಬೀಜ ಬೇರೆ ಬೇರೆ ಕೊಟ್ಟಿರ್ತಾರೆ. ಕೊಟ್ಟಿರ್ತಾರೆ. ಹ್ಞೂ ರೀ, 3,000 ಹೆಣ್ಣು ಕೊಡ್ತಾರ್ರಿ, ಒಂದು 300-200 ಗಂಡು ಕೊಡ್ತಾರ್ರಿ. ಗಂಡು ಫಸ್ಟ್ ಊರು ಇರ್ತಾರೆ, ಹೆಣ್ಣಿಂದ ಕಡೆ ಊರ್ತಾರೆ, ಅವ್ನು ಸ್ವಲ್ಪ ಇರ್ತಾವಲ್ರಿ. ಗುರ್ಚಿ ಕಮ್ಮಿ ಆಗಿ ಕೊಡ್ತಾರೆ ಗಂಡು ಅಂದ್ರೆ ಜಗ್ ಬರ್ತಾರೆ, ಮಗ್ಗಿ ಪೌಡ್ರ್ ಕೊಟ್ಟಗಡ್ಲೆ ಕಿತ್ ತೊಗೋದ್ಬಿಡೋದು ಅದನ್ನ. ಅದು ತೆಗ್ಬಿಡೋದು? ಹ್ಞೂ ರೀ, ಮತ್ತೆ ಅದನ್ನ ಹಂಗ ಬಿಡೋಂತ ಇಲ್ರಿ, ಕಿತ್ ತೊಗೋದ್ಬಿಡೋದ್ರಿ. ಯಾಕೆ ಸಮಸ್ಯೆ ಏನು ಅಂದ್ರೆ ಆ ಬೀಜ ಮತ್ತೆ ಕಾಯ ಆತಂದ್ರೆ ಆ ಬೀಜ ಅದ್ರಾಗ ಕಲಿತ್ರಿ, ಕಲ್ತು ಬಿಡ್ತದೆ. ಆಮೇಲೆ ಸಮಸ್ಯೆ ಗೊತ್ತಿಡ್ಲಿಕ್ಕಾಗಲ್ಲ. ಹಾಂ, ಆಗಲ್ರಿ. ಸರಿ, ಆಮೇಲೆ ಬೀಜವನ್ನು ಆಯ್ಕೆ ಮಾಡೋ ಪ್ರೋಸೆಸ್ ಬಗ್ಗೆ ಹೇಳ್ತಾ ಇದ್ರಿ ನೀವು. ಅದರಲ್ಲಿ ಜೋಳ ಇರಬಾರ್ದು, ಅದು ಏನೇನು ಮಾಡ್ತೀರಿ? ಮಲ್ಲಿ ಅವನ ಬೀಜ ತೆಗೆದಿಂದ್ರಿ, ತೊಳೆ. ಈಗ ಕಾಯಿ ಯಾವ ಟೈಮಲ್ಲಿ ಕಟಾವು ಮಾಡ್ತೀರಿ? ಇದು ಬೀಜಕ್ಕೆ ಬಂದಿದೆ, ಅದು ಪೌಡ್ರ ಕೊಟ್ಟು 40 ದಿನ ಕಟಾವ್ ಮಾಡ್ತಾರ ನೋಡ್ರಿ. ಅವಾಗ ಕಟಾವ್ ಮಾಡ್ತಾರ. ಓಹೋ, ಪೌಡ್ರ ಕೊಟ್ಟು 40 ದಿನ ಕಟಾವ್ ಮಾಡ್ತೀರಿ. ಅದನ್ನೆಲ್ಲ ಏನ್ ಹೆಂಗ್ ತೆಗಿತೀರಿ? ಅದೆಲ್ಲ ಹಣ್ಣು ಇರ್ತದೆ ಇಲ್ರಿ? ಮಿಷನ್ ಬರ್ತಾರೆ. ಮಿಷನ್ ಬರ್ತದೆ, ಮಿಷನ್ ಹಾಕ್ತಾರೆ. ಅವಾಗ ಕೈಲಿ ಹೊಡಿತಿದ್ದೀವ್ರಿ. ಸಣ್ಣಗೆ ಫಸ್ಟಿಲಿದ್ದ ಅಂದ್ರ ಸಣ್ಣಗೆ ಇಳಿಗಿ ತಗೊಂಡ್ ಎಸ್ತಿದ್ದೀವ್ರಿ. ಹೊರಗಲ್ ತಗೊಂಡು ಒಂದೊಂದ ಬೀಜ ಉದರ್ಸ್ತಿದ್ದೀವ್ರಿ. ಈಗೇನಿಲ್ರಿ, ತಗೊಂಡೋಗೋದು ಮಿಷನ್ಗೆ ಹಾಕೋದು. ಅವ್ ಬೀಜ ಬಂದ್ ಬಿಡ್ತಾವ್ರಿ. ಕಂಪ್ನಿ ಮಿಷನ್ ಅದಕ್ಕೂ ಬಾಡಿಗೆ ಕೊಡ್ಬೇಕ್ರಿ. 500-600 ಇರ್ತಾರೆ ಪ್ಲಾಟ್ಗೆ, ಒಂದ್ ಪ್ಲಾಟ್ ಹಾಕಕ್ಕ. ಅದೆಲ್ಲ ವೇಸ್ಟ್ ಸ್ಲರಿ ಏನ್ ಮಾಡ್ತೀರ ಮತ್ತೆ? ಅದು ಹೋಗ್ಬಿಡ್ತೀರಿ ವೇಸ್ಟ್ ಹಂಗೇನ? ಅದು ಹ್ಞೂ ಸಾಲ್ಗೊಂಟನ ಹೋಗ್ಬಿಡ್ತೀರಿ. ಅದು ನಮ್ಗೆ ಬೀಜಂದ ಚೆಲ್ಕಿಡಿ ಅದ್ರಿ. ಆರಿಸೋದೆಲ್ಲ ಹೇಗೆ? ಅವನ್ ತೊಳ್ಕೊಂಬರ್ತವ್ರೆ, ತೊಳ್ಕೊಂಬಂದು ಬೇಸಿ ಒಣಗಿಸ್ತವ್ರಿ. ಒಣಗಿಸಿ ಸಣ್ಗೆ ಇಡ್ತೀವ್ರಿ. ಸಣ್ಗೆ ಹಿಡಿದು ಕೇರ್ಬೇಕ್ರಿ, ಎಲ್ಲ ಗಾಳಿಗೆ ತೂರ್ಬೇಕ್ರಿ. ತೂರಿ ಮತ್ತೆ ಅದ್ರಾಗ ಒಂದೊಂದು ಅಳ್ಳು, ಜೋಳ ಬೀಜ, ಡೊಂಕ್ ಬೀಜ, ಕರಿ ಬೀಜ ತೆಗಿಬೇಕು. ಅದೆಲ್ಲ ಒಬ್ಬೊಬ್ಬರೇ ಮಾಡ್ಲೇಬೇಕು. ಕೈ ಇಟ್ಟೇ ತೆಗಿಬೇಕು. ಬೇರೆ ಅದಕ್ಕೆ ಏನಾದ್ರೂ ತಾಂತ್ರಿಕತೆ ಇಲ್ಲ, ಏನಿಲ್ರಿ. ಅದಕ್ಕೆ ಮಿಷಿನ್ ನಲ್ಲಿ ಹಾಕಿದ್ರೆ ಚಲೋದನ್ನ ಬೇರೆ ಮಾಡ್ಕೊಡ್ತೈತಿ. ಕೈಲೇ ಮಾಡ್ಬೇಕ್ರಿ ನಾವು. ಹೌದಾ? ಇದೆಲ್ಲ ಎಷ್ಟು ದಿನ ಹಿಡಿತೈತೆ? ಬಾಳ ದಿವಸ ಹಿಡಿಗಲ್ರಿ. ಒಂದು ಒಂದಿನ ಮಿಷನ್ ಹಾಕ್ತವ್ರಿ, ಒಂದ್ ದಿವಸ ತೊಳೆದು ಒಣಗಿಸ್ತವ್ರಿ, ಒಂದಿನ ಹಸ್ ಮಾಡಿ ಬಿಡ್ತಾರೆ. ಲೇಬರ್ ಹಚ್ತೀರ ಅದಕ್ಕೆ? ಲೇಬರ್ ಮತ್ತೆ ಭಾಳ ಇದ್ರೆ ಹಚ್ತವ್ರಿ. ಅರ್ಜೆಂಟ್ ಬೀಜ ಅಂದ್ರೆ ಮತ್ತೆ ಇನ್ನೊಂದು 4 ದಿನ ಲೇಟ್ ಆಯ್ತದ ನಾವು ಮನೆಯವ್ರು ಮಾಡ್ಕೊಂತ. 50 ಕೆಜಿ ಬೀಜ ನೀವೇ ಮಾಡ್ಬಿಡ್ತೀರಿ? ಮಾಡ್ಕೊಂತಾರೆ. ಒಂದಿನ 2 ದಿನ ಆಗುತ್ತೆ? ಒಂದಿನ 2 ದಿನ ಹಾಕೋರಿ ಮತ್ತೆ ಹೆಚ್ಚು ಕಮ್ಮಿ. ಈಗ ಹೊಲಸಿದ್ದು ಅಂದ್ರೆ ಒಂದು ಸ್ವಲ್ಪ ಲೇಟ್ ಹಾಕವ್ರಿ. ಮತ್ತೆ ಸ್ವಚ್ಛ ಇದ್ದು ಅಂದ್ರೆ ಒಂದಿನ 2 ದಿನ ಮುಗಿದು ಬಿಡ್ತಾವ್ರಿ. ಏನು ರೇಟ್ ತೊಗೊಳ್ತಾರೆ ಅವಾಗ ಅವರು? ಅವರು ಮತ್ತೆ 2,000-2,500 ಅವ್ರು ಏನು ಹೇಳಿರ್ತಾರೆ ಆ ರೇಟ್ ತಗೊಂತಾರ್ರಿ ಅವ್ರು. ಓಹೋ, 1,00,000 ರೂಪಾಯಿ ಆಗುತ್ತೆ? ಆಗತ್ತೆ. ಅದು ನಮ್ಮ ದೈವ ರೀ. ಮತ್ತೆ ಅದು ಮತ್ತೆ ಏನಮ್ಮ ತಿನ್ನಲಿಲ್ಲ ಇವ್ರಿಗೆ ಉಳಿತೆ ಅಂದ್ರೆ ಹಾಕೋರಿ. ಮತ್ತೆ ಅದ್ರಾಗ ಏನರ ಅದಿಟ್ಟು ತಿಂದು ಇದಿಟ್ಟು ತಿನ್ನೋದು ಮತ್ತೆ ಅದು ಖರ್ಚು ಒಂದು 30-40 ಸಾವಿರ ಬರ್ತದ? ಹಾಂ ಬರ್ತ್ರಿ. ಒಂದು 60,000 ರೂಪಾಯಿ ಉಳಿತದೆ? ಹಾಂ ಅಷ್ಟೇ ರೀ. ಒಟ್ಟು ಆರ್ಥಿಕವಾಗಿ ಒಳ್ಳೇದು. ಹಾಂ ಉಳಿತ್ರಿ. ಈಗ ನನಗೆ ಬಹಳಷ್ಟು ಜನ ರೈತರು ಹೇಳೋದೇನಂದ್ರೆ, ಈ ಬೀಜೋತ್ಪಾದನೆ ನಿರಂತರವಾಗಿ ಮಾಡ್ತಾ ಇರೋದ್ರಿಂದ ಭೂಮಿಯ ಗುಣಮಟ್ಟ, ಭೂಮಿಯ ಏನು ಸತು ಇದು ಕಮ್ಮಿ ಆಗ್ತದೆ. ಮತ್ತೆ ಸತು ಕಮ್ಮಿ ಆಗತ್ತೆ. ಅದು ಈಗ ನಾವ್ ಹೆಂಗದೀವ್ರಿ, ಅವಾಗಿನವ್ರು ಭೋಗಾಪುರ ಜೋಳ ತಿಂದಾರ ಗಟ್ಟಿ ಅದಾರ್ರಿ. ನಾವೀಗ ಬಿಳಿ ಜೋಳ ಸೊಸೈಟಿ ಅನ್ನ ಉಣ್ತವಲ್ರಿ. ನಾವ್ ಹಂಗದಿ ಹಂಗಾರಿ. ಅದ ಮತ್ತೆ ಭೂಮಿ ಉಳಿಸ್ಕೊಳ್ಬೇಕಲ್ಲ. ಹೆಂಗೆ ಮತ್ತೆ ನೀವು ಮತ್ತೆ ಉಳಿಸ್ಕೋಬೇಕ್ರಿ? ಇಲ್ಲಿ ದಿತ್ತಾಗ ತಲೆ ಬರಾಕತ್ತೇವ್ರಿ. ಅವು ನಾವು ದನ ಮಾಡ್ಬೇಕು, ಎಂಡಿ ಗೊಬ್ಬರ ಹಾಕ್ಬೇಕು, ನಮ್ಮ ಭೂಮಿ ನಮ್ಮ ಕೈ ಹಿಡಿ ಅಂತಂಗ ಆಗ್ಬೇಕು. ಹೀಗೆ ಅದು ಸರ್ಕಾರಿ ಗೊಬ್ಬರ ಹಾಕ್ತವ್ರಿ, ಇನ್ನೊಬ್ರು ಕೈ ತೊಳಗಿದ್ದಂಗ. ಅದು ಅವ್ರು ಕೊಟ್ರೆ ನಾವು ಬದುಕ್ದಂಗೆ. ಮತ್ತೆ ಈಗ ಅದನ್ನ ಹಾಕ್ತವ್ರೆ ಗೊಬ್ಬರ ಸತ್ಯ ಸ್ವಲ್ಪ ಮ್ಯಾಗ ಬರ್ತಾವ್ರಿ. ಪೀಕ ಅಡಿಯಲ್ಲಿ ಸಿಂಗಳಿದಿರಲ್ಲ, ಮತ್ತೆ ಅವ್ರಿಗೆ ಏನ್ ಲಾಭ ಇರ್ತಾರೆ? ಏನ್ ಲಾಭ ಇಲ್ಲ. ಮತ್ತೆ ಇಷ್ಟು ದಿನ ಅಂತ ಉಮ್ಕಾಯಿ ಕೈ ಕೊಯ್ಬಿಟ್ಟಿರ್ತವ್ರೆ. ಮತ್ತೆ ಇಲ್ಲಿ ದಿತ್ತ ಬರ್ಬೇಕಲ್ರಿ ಬುದ್ಧಿ. ಈಗ ನೀವು ಮತ್ತೆ ರಾಸಾಯನಿಕ ಗೊಬ್ಬರ ಕೊಡೋದು, ಅಂಗಡಿ ಗೊಬ್ಬರ ಈ ತರದ ಏನಿದೆಯಲ್ಲ ಅದನ್ನ ಕೊಡೋದು ಕಡಿಮೆ ಮಾಡ್ಬೇಕು ಅಂತ ನಿಮ್ಗೆ ಮನವರಿಕೆ ಆಗಿದೆ? ಹ್ಞೂ ರೀ, ಆಗೈತ್ರಿ. ಮತ್ತೆ ಈಗ ಹಂಗಾಗೆ ಮತ್ತೆ ಈಗ ಎತ್ತು ಎಮ್ಮಿ ಅಂತಾವ್ ಮಾಡ್ಕೊಂತವ್ರಿ. ಈಗ ಮತ್ತೆ ಮಾಡ್ತಾ ಇದೀರಿ? ಮಾಡೀರಿ. ಎಷ್ಟಿದವ ದನಕರುಗಳು? ಚುಣಕ ಇದ್ದು ರೀ, ಎಮ್ಮೆ ಇದ್ದು ರೀ, ಆಕಳದ್ದು ಮೊದ್ಲು, ಕುರಿ ಇದ್ದು ರೀ. ಹೌದಾ? ಹಾ, ಎಲ್ಲ ಇದ್ದು ರೀ. ಈಗ ನಾವು ಮತ್ತೆ ನಮ್ಮ ಪಾಡಿ ನಾವ್ ಎಲ್ಲಾರು ಬೇರೆ ಬೇರೆ ಆಗಿಂದ ಅವ್ರವ್ರಿಗೆ ಏನ್ ನೀಡ್ತಾವ ಅದನ್ನ ಮಾಡ್ಕೊಂಡು ಹೋಗ್ರಿ. ಈಗ ಈಗ ಏನೇನಿದಾವೆ? ನಮ್ಮ ಒಂದೆಮ್ಮೆ ಐತ್ರಿ, ಎರಡೆತ್ತದಾವ್ರಿ. ಒಂದೆಮ್ಮೆ ಇದೆ ನಿಮ್ಗೆ ಹೈನ ಆಗುತ್ತೆ. ಎರಡೆತ್ತಿದೆ, ಭೂಮಿಗೆ ಕೆಲಸ ಆಗ್ತದೆ, ಮತ್ತೆ ಅದ್ರ ಗೊಬ್ಬರಗಳೆಲ್ಲ ಕೊಟ್ಟಿಗೆ ಆಗ್ತದೆ. ಕುರಿ ಸಾಕಾಣಿಕೆ ಮಾಡಿದ್ರಿ? ಕುರಿ ಚೋಣಕ್ ಇದ್ದವ್ರಿ. ಈಗಲ್ರಿ ಚೋಣಕ್ ಅಂದ್ರೆ ಫಸ್ಟ್ಗೆ ಇದ್ದವ್ರಿ ಮೊದ್ಲು? ಹಾ, ನಿಮ್ ಕಡೆ ಚೋಣಕ್ ಅಂತೀರಿ? ಚೋಣಕ್ ಅಂದ್ರೆ ಮೊದ್ಲು. ನಾನು ಮೊದ್ಲು ಕೇಳಿದೀಪ ಹಂಗಾಗಿ. ಈಗಿಲ್ಲ ಕುರಿ ಸಾಕಾಣಿಕೆ. ಕುರಿ ಅಲ್ರಿ. ಯಾಕೆ ಬಿಟ್ರಿ ಅವನ್ನ? ಕುರಿ ಕಾಯರ್ ಇಲ್ಲ ಅಲ್ರಿ. ಅವಾಗ ಅಷ್ಟ್ರ ನಾವು ಒಟ್ಟಿಗೆ ಇದ್ದವ್ರೆ ಅಣ್ಣತಮ್ರು, ಮತ್ತೆ ಬೇರೆಗಿಂದ ಅವ್ನ ಕಾಯರ್ ಯಾರು? ಸುಣ್ಣ ನಮ್ಮ ಮನೆಯವ್ರು ಕಾಯ್ತಿದ್ರಿ. ಕೂಡ ಕುಟುಂಬ ಇದ್ರೆ ಒಬ್ರೊಬ್ರು ಹಂಚ್ಕೊಳ್ತಾರೆ. ಒಬ್ರು ಮಾಡಿದ್ರೆ ಒಬ್ರು ಬಿಟ್ರೆ ನಡೀತಿತ್ತು. ಈಗ ಮತ್ತೆ ಬೇರೆ ಆಗ್ಯಂದ್ರೆ ಈಗ ಅವ್ರವ್ರದ್ದು ಅವ್ರ ಮಾಡ್ಬೇಕಲ್ರಿ. ಹಂಗಾಗಿ ಈಗ ಕುರಿ ಸಾಕಾಣಿಕೆ ಇಲ್ಲ. ಎಲ್ರಿ ಶರಣಮ್ಮರೆ, ಕೃಷಿಯಲ್ಲಿ ನಿಮ್ಮ ತಲೆಮಾರು ನಿಮಗೆ ಶ್ರದ್ಧೆ ಇದೆ, ಅನಿವಾರ್ಯ ಮಾಡಲೇಬೇಕು. ನಿಮಗೆ ಈ ಕೃಷಿ ಅಲ್ಲದೆ ಬೇರೆ ಏನು ಗೊತ್ತಿರೋಲ್ಲ, ಮಾಡಲೇಬೇಕು. ಈಗ ನಿಮ್ಮ ಮಕ್ಕಳ ಸಂತತಿ ಇದ್ರ ಬಗ್ಗೆ ಒಲವಿದೆಯಾ, ಕೃಷಿ ಬಗ್ಗೆ? ನಮ್ಮ ಮಗ ಐತ್ರಿ. ಈಗ ಅವ ಓದ್ತಾನಂದ್ರನ ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ತರಕಾರಿ ಮಾಡ್ಬೇಕು, ನಾವು ಸಗಣಿ ಗೊಬ್ಬರ ಹಾಕ್ಬೇಕು, ಸರ್ಕಾರಿ ಗೊಬ್ಬರ ಹಾಕ್ಬಾರ್ದು ಅಂತಾನ್ರಿ. ಅವನ್ ಅವ್ನಿಗೆ ತಿಳುವಳಿಕೆ ಇದೆಲ್ಲ ಇದೆ ಹೇಳ್ತಾನ್ರಿ, ಮಾಡ್ತಾನ್ರಿ. ಕಾಲೇಜ್ ಬಿಟ್ಟು ಬಂದಿಂದ ಬರ್ತಾನ್ರಿ ಹೊಲ್ದಾಕ ಮಾಡ್ತಾನ್ರಿ ಅದನ್ನ. ಏನು ಓದ್ತಾ ಇದ್ದಾನೆ ಮಗ? ನರ್ಸಿಂಗ್ ಓದ್ತಾನೆ. ನರ್ಸಿಂಗ್ ಓದ್ತಾ ಇದ್ದಾರೆ. ಸೊ ಅವ್ರಿಗೆ ಚಿಕಿತ್ಸೆ ಕೊಡೋದು ಒಂದು ಸ್ವಲ್ಪ ಇರೋದ್ರಿಂದ ಈ ಭೂಮಿಗೂ ಚಿಕಿತ್ಸೆ ಕೊಡ್ಬೇಕಂತ ಏನೋ ಅತ್ತಾಗ ಒಂದಿಟ್ಟು ಗಮನ ಕಮ್ಮಿ ಕೊಡ್ತಾನ್ರಿ. ಇತ್ತಾಗ ಭಾಳ ಲಕ್ಷ ಐತೆ ಅವ್ರು. ಹೌದಾ? ಹ್ಞೂನ್ರಿ. ನಮ್ಗೆ ಏನು ಆಸೆ ರೀ, ಒಬ್ಬ ಓದನ ಓದ್ಲಿ ಅನ್ನೋದು ನಮ್ಮ ಆಸೆ ರೀ. ನಾವು ಕೈ ಕಾಲು ಬೇಸಿದೀವಿ ಅಲ್ಲೇನ ದುಡಿತೀವಿ ಅಂತೇಳಿ. ಬಟ್ ನಿಮ್ಮ ನಂತರ ಭೂಮಿ ನೋಡ್ಕೋಬೇಕಲ್ಲ, ಹಂಗಾಗಿ ಅಂತಾನ್ರಿ. ಅವ ತರಕಾರಿ ಹಾಕ್ಬೇಕು, ಈಗ ಒಂದಿಟ್ಟು ಹೂಕೋಸ್ ಹಚ್ಚಿವ್ರಿ, ಒಂದಿಟ್ಟು ಸೌತಿ ಬಳ್ಳಿ ಹಚ್ಚಿವ್ರಿ ಅವ್ನ ಕಾಟಕ. ಈಗ ಬೀಜೋತ್ಪಾದನೆ ಮಾಡೋದು ಕಡಿಮೆ ಮಾಡ್ತಾ ಇದ್ರಿ? ಕಡಿಮೆ ಮಾಡಿದ್ರ ಎಲ್ರಿ? ಈಗ ಒಂದು ಕಲಂಗಡಿ ಮಾಡಿದ್ದೀರಿ ಮೊನ್ನೆ ಬಿಟ್ಟಿದ್ರಿ. ಈಗ ತರಕಾರಿಗಳಿಗೆ ಹೋಗ್ತಾ ಇದ್ರಿ? ಏನೇನ್ ತರಕಾರಿ ಬೆಳಿತಿದ್ರಿ? ಈಗ ಫಸ್ಟ್ ಹಚ್ಚಿವ್ರಿ, ಹಚ್ಚಿವ್ರಿ ಒಂದು ಹೂಕೋಸ್ ಹಚ್ಚಿವ್ರಿ. ಬರ್ತಾ ಇದೆ ಇಳುವರಿ ಈಗ? ಏನ ಈಗ ಸ್ಟಾರ್ಟ್ ರೀ. ಮೊದ್ಲೆಲ್ಲ ಮಾಡ್ತಾ ಇದ್ರ ಹಿಂದೆ? ಇಲ್ರಿ, ಯಾವಾಗ ಮಾಡಿಲ್ರಿ. ನಾವು ಮಗನ್ ಒತ್ತಾಯಕ್ ಮಾಡಕತ್ತೀರಿ? ಹ್ಞೂನ್ರಿ, ಮತ್ತೇಳ್ತವಲ್ರಿ, ಮಗನ್ ಒತ್ತಾಯಕ್ ಮಾಡಕತ್ತೀವ್ರಿ. ಇದಾದ್ರೆ ಸ್ವಲ್ಪ ಮಾರ್ಕೆಟ್ ಆಗ್ತದೆ ಅಂತ ದೇವ್ರಿ. ಮತ್ತೆ ಹೆಂಗ್ ಸಿಗುತ್ತೆ ಹೆಂಗೆಲ್ಲ ಮಾಡೋದಂತ ಮಾಡಿ ಮಾಡ್ಬೇಕು. ಆಮೇಲೆ ನೀವು ಹೇಳಿದ್ರಿ ನಾವು ಭೂಮಿ ನಮ್ಮ ನಮ್ಮ ಕೆಲಸನೂ ಮಾಡ್ತೀವಿ, ಕೆಲಸ ಇಲ್ದಾಗೆ ಕೂಲಿ ಹೋಗ್ತೀರಿ. ಏನೇನು ಮಾಡ್ತೀರಮ್ಮ ಕೆಲಸ, ಕೂಲಿ ಕೆಲಸ ಅಂದ್ರೆ? ಅಲ್ಲಿ ಕೂಲಿ ಕೆಲಸ ಇಲ್ಲಿ ಅಣ್ಣರಿಗೆ ಹೋಗ್ರಿ, ಕಡೆ ಸಂಗಣ್ಣರ ದಾಳಿಂಬೆ ದಾಳಂಬ್ರಿ ಇತ್ತರಿ, ದಾಳಂಬ್ರಿ ಓತ್ರಿ ಅದು ತೆಗದ್ರೆ. ಈಗ ಪೇರ್ಲ ಐತ್ರಿ. ಪೇರ್ಲ ಇದೆ? ಹ್ಞೂ. ಎಷ್ಟು ಎಕರೆ ಇದೆ ಮಲ್ಲಿ? ಒಂದು 10 ಎಕರೆ ಐತೆ ಏನ್ರಿ. ಹೆಂಗ್ ಕೊಡ್ತಾರೆ ಕೂಲಿ ನಿಮ್ಗೆ? ಕೂಲಿ 850 ಕೊಡ್ತಾರೆ ಒಂದ್ ದಿನಕ್ಕೆ. ಹ್ಞೂನ್ರಿ. ಯಾವಾಗ ಹೋಗಿ ಯಾವಾಗ ಬರ್ತೀರಿ? ಮುಂಜಾನೆ 9 ಹೋಗೋರಿ, 6 ಗಂಟೆಗೆ ಬರ್ತಾರೆ. ಎಷ್ಟು ಅರಿತೀರಿ? ಅವ ಒಂದ್ 15 ಮಂದಿ ಇರ್ತಾರೆ. ಹಂಗ ಕಾಲ್ತ ಮಂದಿಯಾಗ ಅವ 100 ಬಾಕ್ಸ್ ದೀಡ್ನೂರು ಬಾಕ್ಸ್ ಓಹೋ ಹಿಂಗ ಇರ್ತೀವ್ರಿ. ಮತ್ತೆ ನೀರ್ಲ ಐತ್ರಿ, ಒಂದ್ ಒಗಣ ಒಂದ್ ಇರ್ತ್ರ. ನಮ್ ಕೆಲಸದಾಗ ನೀರ್ಲನ್ರಿ, ನೀರ್ಲ ಮುಂಗಾರಿಗೆ ಬರ್ತಾರೆ. ಹೌದಾ? ದೊಡ್ಡ ಮರ ಇರ್ತದ ಅಥವಾ ಏನು? ಒಂದ್ ಲೆಕ್ಕಕ್ಕೆ ಅದಾವ್ರಿ ಅವ. RCC ಅಷ್ಟೈತ್ರಿ. ಹೆಂಗ ಅರಿತ್ರಿ ಅದು? ಹತ್ತವ್ರಿ ಗಿಡದಾಗ, ಅಂದ್ರ ಬಡ್ಡಿ ಸಣ್ಣ ಅದಾವಲ್ರಿ, ಅದ್ರಾಗ ಹತ್ತಿ ಕುಂತ್ಕೊಂಡ್ ಹಿಂಗ ಹರ್ಕಂತವ್ರಿ. ಗಿಡ ಹತ್ತಿ ಬಿಡ್ತೀರಿ? ಹ್ಞೂನ್ರಿ, ಹತ್ತವ್ರಿ. ಮತ್ತೆ ಹತ್ತಾರ ಹತ್ಲದಾರ ತೆಳಗ ಅರಿತಾರ. ದಿನಗೂಲಿ ಲೆಕ್ಕದಲ್ಲೇ ಮಾಡ್ತೀರಿ? ಹ್ಞೂನ್ರಿ. ಮತ್ತೇನ್ ಕೆಲಸಗಳು ಇದಾವ ಇಲ್ಲಿ? ಕಳೆ ತೆಗಿಯೋದವ್ರಿ, ಕಳೆ ತೆಗಿತೀವಿ. ಶೇಂಗ ಕೆತ್ತವ್ರಿ, ಶೇಂಗ ಅರಿಯವ್ರಿ, ಇವು ಬಿಸಾಸ್ ಮಾಡವ್ರಿ, ಇಂಥವ್ ಮುಂಜಾನೆ ಪೌಡ್ರ ಕೊಡವ್ರಿ, ಇಂಥವ್ರಿ. ಇದ್ರ ಜೊತೆಗೂ ಕೃಷಿ ಕೂಲಿ ಕಾರ್ಮಿಕರಾಗಿನೂ ಜೀವನ ಮಾಡ್ತಾ ಇದ್ದೀರಿ, ಕೃಷಿ ಮಾಡ್ತಾ ಇದ್ದೀರಿ, ಜೊತೆಗೆ ಮಕ್ಕಳಿಗೂ ಸಹಿತ ಕೃಷಿ ಬಗ್ಗೆ ಆಸಕ್ತಿ ಇದೆ ಅಂತ ಹೇಳ್ತಾರೆ ಮಾಡ್ತಾ ಇದ್ದೀರಿ. ಒಳ್ಳೆಯದು ಶರಣಮ್ಮರೆ. ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಒಬ್ಬ ರೈತ ಮಹಿಳೆಯಾಗಿ ತಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ ಮಿಶ್ರ ಬೆಳೆ ಬೇಸಾಯ ಮತ್ತು ತಮ್ಮ ಕೃಷಿ ಅನುಭವಗಳನ್ನು ಕುರಿತು ಹೇಳಿದಂಥ ಕೊಪ್ಪಳದ ತಾಲೂಕು ಚಿಲಕಮುಖಿ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಶರಣಪ್ಪ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಉಪ್ಪಾರ್. ಆತ್ಮೀಯರೇ, ನಿಮ್ಮ ಬಾನುಲಿಯಲ್ಲಿ ಕೊಂಚ ಮೋಜು ಕೊಂಚ ಮಸ್ತಿಯೊಂದಿಗೆ ಬುದ್ಧಿಗೆ ಚುರುಕು ಮುಟ್ಟಿಸುವ ನವನವೀನ ಆಟ ಆಟ ಹುಡುಗಾಟ ಪ್ರತಿ ತಿಂಗಳ 2ನೇ ಶುಕ್ರವಾರದಂದು ಸಂಜೆ 5 ಗಂಟೆಗೆ ನೇರ ಪ್ರಸಾರದಲ್ಲಿ ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 2211100 ಅಥವಾ 2000093, STD ಕ್ರಮಾಂಕ 083994. ತಪ್ಪದೆ ಕೇಳಿ ಭಾಗವಹಿಸಿ. ನೇರ ಫೋನಿನ್ ಆಟ ಹುಡುಕಾಟ. ಪರಿಸರ ಮತ್ತು ಮಾನವನ ನಡುವಿನ ಸಂಬಂಧ ಅನನ್ಯವಾದುದು. ಪರಿಸರವಿಲ್ಲದೆ ಮಾನವನ ಉಳಿವು ಸಾಧ್ಯವೇ ಇಲ್ಲ. ಇನ್ನೆಲ್ಲ ಈ ಜಲ ಈ ಮಣ್ಣು ನಮ್ಮದು. ಸುಂದರವಾದ ಕಾಡನ್ನು ನಾಶಗೊಳಿಸುತ್ತಾ ಪರಿಸರಕ್ಕೆ ಭಾರೀ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತಿರುವ ಮನುಷ್ಯ ಹವಾಮಾನ ಬದಲಾವಣೆಗೆ ನೀಡಿರುವ ಕೊಡುಗೆ ಒಂದೆರಡಲ್ಲ. ನೆನಪಿರಲಿ, ಸ್ವಚ್ಛ ಪರಿಸರ ಉಳಿದರೆ ಮಾತ್ರ ನಾವು ಉಳಿದೇವು. ಈಗ ಕೇಳಿ ರೈತರಿಗೆ ಸಲಹೆ.